ಶಂಕರ ಆದಿದೇವ ಶಂಕರ ತೇರೆ ಜಾಪ ಕೆ ಬಿನಾ ಚಲೆ ಯೆ ಸಾಸ ಕಿಸ್ ತರಹ ಮೇರಾ ಕರ್ಮ ತೂ ಹಿ ಜಾನ್ ಕ್ಯಾ ಬುರಾ ಹೈ ಕ್ಯಾ ಭಲಾ ತೇರೆ ರಾಸ್ತೇ ಪೆ ಮೈ ತೋ ಆಂಖ ಬೂಂದ ಕೆ ಚಲಾ ತೇರೇ ನಾಮ ಕೀ ಜೋತ್ ನೇ ಸಾರಾ ಹರ್ ಲಿಯಾ ತಮಸ್ ಮೇರಾ ನಮೋ ನಮೋ ಜಿ ಶಂಕರ ಭೋಲೆ ನಾಮ ಶಂಕರ ಶ್ರೀ ಗೋವಿಂದ ನಾಮ ಶಂಕರ ಶಿವಾಯ ಶಂಕರ ನಮೋ ನಮೋ ಜಿ ಶಂಕರ ಭೋಲೆ ನಾಮ ಶಂಕರ ಸುಂದೇ ಮಹೇಶ್ವರ ಸರ್ ಪೆ ಹಾಥ ರಖ ತೇರಾ ಖುದ ಪಿಯಾ ನಮೋ ನಮೋ